ಟೊಮ್ಯಾಟೊ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಹೌದು, ಈ ಬೆಳೆಯನ್ನು ನಾವು ವರ್ಷವಿಡೀ ಕೂಡ ಕಾಣ್ತಾ ಇರ್ತೇವೆ. ನಮ್ಮ ರೈತ ಬಾಂಧವರು ಕೂಡ ಇದನ್ನ ವಿಶೇಷವಾಗಿ ಗಮನ ಕೊಟ್ಟು ಬೆಳೀತಾ ಇದ್ದಾರೆ. ಹೌದು ಹೌದು. ಟೊಮ್ಯಾಟೊದಲ್ಲಿ ನಾವು ಸರಿಯಾದಂಥ ಇಳುವರಿಯನ್ನು ಪಡಿಬೇಕಾದ್ರೆ ಸುಧಾರಿತ ತಳಿಗಳನ್ನು ಬಳಸ್ಕೊಂಡು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಹೌದು. ಆದ್ದರಿಂದ ಇವತ್ತು ತಾವು ಈ ಟೊಮ್ಯಾಟೊದಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಟೊಮ್ಯಾಟೊ ಬೆಳೆಯ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರ? ಅಗತ್ಯವಾಗಿ ತಿಳಿಸೋಣ. ಈ ಟೊಮ್ಯಾಟೊ ಬೆಳೆ ಒಂದು, ಇದನ್ನು ವೈಜ್ಞಾನಿಕವಾಗಿ ನಾವು ಲೈಕೋಪರ್ಸಿಕಮ್ ಎಸ್ಕಿಲೆಂಟಮ್ ಅಂತ ಹೇಳ್ತೇವೆ. ಇದು ಒಂದು ಸೊಲನೇಶಿ ಕುಟುಂಬಕ್ಕೆ ಅಥವಾ ಪ್ರಭೇದಕ್ಕೆ ಸೇರಿದಂಥ ಒಂದು ಬೆಳೆಯಾಗಿರ್ತದೆ. ಇದು ಆಲೂಗಡ್ಡೆ ಬೆಳೆಯ ಒಂದು ನಂತರದ ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೆದು ಇವತ್ತು ಒಂದು ವಾಣಿಜ್ಯ ಬೆಳೆಯಾಗಿ ಇವತ್ತು ರೈತರು ಇವತ್ತು ಬೆಳೀತಾ ಇದ್ದಾರೆ ಅತಿ ಹೆಚ್ಚು ಪ್ರದೇಶದಲ್ಲಿ. ಇದು ಮೂಲತಃ ಒಂದು ದಕ್ಷಿಣ ಅಮೆರಿಕದ ಅದರಿಂದ ಬಂದಂಥ ಒಂದು ತರಕಾರಿ ಬೆಳೆ. ಇದು ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಕಡೆಯಲ್ಲಿ ಇವತ್ತು ಬೇಸಾಯದಲ್ಲಿ ಹರಡಿ ಇವತ್ತು ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೆದು ಜನರಲ್ಲಿ ಇವತ್ತು ಜನಪ್ರಿಯವಾದಂಥ ತರಕಾರಿಯಾಗಿದೆ. ಈ ಹಣ್ಣನ್ನು ಹಸಿಯಾಗಿ ತಿಂತೀವಿ, ಜೊತೆಗೆ ಸಾಂಬಾರು ರೂಪದಲ್ಲಿ ತಿಂತೀವಿ, ಜೊತೆಗೆ ಅತಿ ಹೆಚ್ಚು ಒಂದು ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ತಯಾರು ಮಾಡೋದ್ರಲ್ಲಿ ಒಂದು ಬಳಕೆಯಲ್ಲಿದೆ ಟೊಮೆಟೊ. ಹೌದು. ಇದು ಉದಾಹರಣೆಗೆ ಜಾಮ್, ಜೆಲ್ಲಿ, ಕೆಚಪ್, ಸೂಪ್, ಪೂರಿ, ಪೇಸ್ಟ್, ಗೊಜ್ಜು ಇಂಥ ಇತ್ಯಾದಿ ಮೌಲ್ಯವರ್ಧಿತ ಆಹಾರಗಳನ್ನು ತಯಾರು ಮಾಡಿ ಇವತ್ತು ನಾವು ಸೇವನೆಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಇದು ಒಳ್ಳೆಯ ಒಂದು ಉತ್ಕೃಷ್ಟ ಒಂದು ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ರೈಬೋಫ್ಲಾವಿನ್, ಥಯಾಮಿನ್ ಅನಾಂಗಗಳು ಸಹ ಹೇರಳವಾಗಿದ್ದಾವೆ. ಈ ಜೊತೆಗೆ ಸಸಾರಜನಕ, ರಂಜಕ, ಸುಣ್ಣ, ತಾಮ್ರ, ಮೆಗ್ನೀಷಿಯಂ, ಕಬ್ಬಿಣ, ಕ್ಲೋರಿನ್, ಪೊಟ್ಯಾಷಿಯಂ ಹಲವಾರು ಇವತ್ತು ಪೋಷಕಾಂಶಗಳನ್ನು ತುಂಬಿರುವಂತಹ ಇದೊಂದು ಉತ್ತಮವಾದಂತ ತರಕಾರಿ ಅಂತ ಹೇಳ್ಬೋದು. ಇನ್ನು ಯಾವ್ಯಾವ ಪ್ರದೇಶಗಳಲ್ಲಿ ಈ ಟೊಮ್ಯಾಟೊವನ್ನು ಹೆಚ್ಚಾಗಿ ಬೆಳೀತಾರೆ ಅಂತ? ಅತಿ ಹೆಚ್ಚು ಪ್ರದೇಶ ಅಂದರೆ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಧಾರವಾಡ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಇವತ್ತು ಈ ಬೆಳೆಯನ್ನು ಬೆಳೀತಾ ಇದ್ದೀವಿ. ಸುಮಾರು ನಮ್ಮ ಒಂದು ಈ ರಾಜ್ಯದಲ್ಲಿ ಈ ಎಲ್ಲ ಒಂದು ಜಿಲ್ಲೆಗಳಲ್ಲಿ 61,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಇದರಿಂದ 20,68,380 ಟನ್ಗಳಷ್ಟು ಉತ್ಪಾದನೆ ಮಾಡಿ ಇವತ್ತು ನಾವು ಮೂಲೆ ಮೂಲೆ ದೇಶದ ಎಲ್ಲ ಮೂಲೆ ಮೂಲೆಗಳಿಗೂ ಇವತ್ತು ರಫ್ತಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಈ ಟೊಮ್ಯಾಟೊ ಸಸಿಗಳನ್ನು ವೈಜ್ಞಾನಿಕವಾಗಿ ಈ ನರ್ಸರಿ ಘಟಕಗಳಲ್ಲಿ ಉತ್ಪಾದಿಸ್ತಾ ಇದ್ದಾರೆ. ಹೌದು. ಇದರಿಂದ ಏನು ಅನುಕೂಲಗಳಾಗ್ಬೋದು ಅಂದಿರಿ? ಮೊದಲು ರೈತರು ಅವರ ಕ್ಷೇತ್ರಗಳಲ್ಲೇ ಸಸಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ರು. ಇತ್ತೀಚೆಗೆ ಏನಾಗ್ತಾ ಇದೆ, ಹಲವಾರು ರೋಗ ವಿಶೇಷವಾಗಿ ನಂಜಾಣು ರೋಗಗಳಿಂದ ಇವತ್ತು ಸಸಿಗಳನ್ನು ಹೊರ ಪ್ರದೇಶದಲ್ಲಿ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಸಂರಕ್ಷಿತ ವಾತಾವರಣ ಬೇಕಾಗ್ತದೆ. ಆ ಒಂದು ಸಂರಕ್ಷಿತ ವಾತಾವರಣ ಅಂದರೆ ಹಸಿರು ಮನೆಗಳು ಅಂತ ಹೇಳ್ತೀವಿ, ಗ್ರೀನ್ ಹೌಸಸ್. ಅಂತ ಗ್ರೀನ್ ಹೌಸ್ಗಳಲ್ಲಿ ನಾವು ಸಸಿಗಳನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ತಬಕಗಳು ಮತ್ತು ಮಾಧ್ಯಮವನ್ನು ಬಳಸಿ ನಾವು ಒಂದು ಹಸಿರುಮನೆಗಳಲ್ಲಿ ಕೀಟ ಮತ್ತು ರೋಗಗಳ ಬಾಧೆಯಿಂದ ತಡೆಗಟ್ಟಿ ನಾವು 30 ದಿನಗಳ ಕಾಲ ಉತ್ಪಾದನೆ ಮಾಡೋದ್ರಿಂದ ಯಾವುದೇ ರೋಗಗಳು ನಮಗೆ ಕ್ಷೇತ್ರದಲ್ಲಿ ನಾಟಿ ಮಾಡಿದ ತಕ್ಷಣ ನಮಗೆ ಕಂಡು ಬರೋದಿಲ್ಲ. ಇದು ಅದರಿಂದ ದಿನ ಹೇಳ್ತಾರೆ ಗಾದೆ, ಬೀಜದಂತೆ ಮರ, ಬಿತ್ತಿದಂತೆ ಬೆಳೆ ಮತ್ತು ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅನ್ನೋ ಗಾದೆಯಂತೆ ನಾವು ಸಸಿಗಳನ್ನು ಬಹಳ ಜಾಗೃತಿಯಿಂದ ನಾವು ಒಂದು 30 ದಿನಗಳ ಕಾಲ ನಾವು ಅವುಗಳನ್ನು ನಿರ್ವಹಣೆ ಮಾಡಿ ನಾವು ಬೆಳೆದು ರೈತರಿಗೆ ಉತ್ಪಾದನೆ ಮಾಡಿ ನರ್ಸರಿಗಳ ಮೂಲಕ ಬೇಕಾದ ಉತ್ಪಾದನೆ ಮಾಡಿ ನಾವು ತಗೊಂಡು ಹೋಗ್ಬೋದು. ಅಥವಾ ಅವರೇ ಸ್ವತಃ ಹಸಿರುಮನೆಗಳಲ್ಲಿ ಸಸಿಗಳನ್ನು ಬೆಳೆಸ್ಕೊಂಡು ನಾವು ಮಾಡೋದ್ರಿಂದ ಉತ್ತಮ ಬೆಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ನಮ್ಮ ರೈತರ ಒಂದು ದೃಷ್ಟಿಯಿಂದ ನೋಡೋದಾದರೆ ಈ ಸಸಿಗಳನ್ನು ಈ ಸಸ್ಯ ಕ್ಷೇತ್ರಗಳಿಂದ ಉತ್ಪಾದಕರಿಂದ ಖರೀದಿ ಮಾಡುವಾಗ ಅವರು ಯಾವ್ಯಾವ ಅಂಶಗಳನ್ನು ಗಮನಿಸಬೇಕಾಗತ್ತೆ ಅಂತೀರಾ? ಟೊಮ್ಯಾಟೊ ಈಗ ರೈತ ಬಾಂಧವರು ಏನಾಗ್ತಾ ಇದೆ, ಈಗ ಇತ್ತೀಚೆಗೆ ಒಂದು ಟೊಮ್ಯಾಟೊ ಉತ್ಪಾದನೆಯ ಪ್ರದೇಶ ಜಾಸ್ತಿ ಆಗ್ತಾ ಇರೋದ್ರಿಂದ ಬಹಳಷ್ಟು ಇವತ್ತು ನರ್ಸರಿ ಉತ್ಪಾದಕರು ಇವತ್ತು ಸಸ್ಯಾಗಾರಗಳನ್ನು ಮಾಡಿಕೊಂಡು ಇವತ್ತು ಒಂದು ವಾಣಿಜ್ಯವಾಗಿ ಅದನ್ನು ಬೆಳೆದು ಇವತ್ತು ರೈತರಿಗೆ ನೀಡ್ತಾ ಇದ್ದಾರೆ. ಇಲ್ಲಿ ರೈತ ಬಾಂಧವರು ಒಂದು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅಥವಾ ನರ್ಸರಿನಲ್ಲಿ ಗಮನಿಸಬೇಕಾಗ್ತದೆ ಅವರ ಸಸಿಗಳನ್ನು ಪಡೆಯೋಕೆ ಮುಂಚೆ. ಮೊದಲು ಬೆಳೆಗಾರರು ಸಸಿಗಳನ್ನು ಖರೀದಿಸುವಾಗ ಬಿತ್ತನೆ ಬೀಜಗಳನ್ನು ನರ್ಸರಿ ಬೆಳೆಗಾರರು ಪಡೆದುಕೊಂಡಿರುವ ಒಂದು ಚೀಟಿ ರಸೀದಿ ಅಂತ ಏನ್ ಹೇಳ್ತೀವಿ ಖಾತ್ರಿ ಪಡಿಸ್ಕೋಬೇಕು. ಜಿನೈನ್ ಸೋರ್ಸ್ ಇಂದ ಒಳ್ಳೆ ವಿಶ್ವಾಸಾರ್ಹ ಮೂಲಗಳಿಂದ ಒಂದು ಬೀಜಗಳನ್ನು ತಂದಿದ್ದಾರಾ ಇಲ್ಲ ಅಂತ. ಎರಡನೇದಾಗಿ ಉತ್ಪಾದನೆ ಅನುಭವ ಕುರಿತು ಮಾಹಿತಿ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿ ಉತ್ಪಾದನೆಯನ್ನು ಇವರು ಮಾಡಿದ್ದಾರೆ ಅಂತ. ಅದು ಇವತ್ತು ಬಹಳಷ್ಟು ಅವೈಜ್ಞಾನಿಕವಾಗಿ ಇವತ್ತು ಉತ್ಪಾದನೆಯನ್ನು ಮಾಡಿ ಇವತ್ತು ರೈತರಿಗೆ ಪೂರೈಸ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಇವರು ಉತ್ಪಾದನೆ ಮಾಡಿದಾರಾ ಇಲ್ವಾ ಅಂತೇಳಿ ರೈತ ಬಾಂಧವರು ಅದನ್ನ ಖಾತ್ರಿಪಡಿಸ್ಕೊಂಡು ನರ್ಸರಿ ಉತ್ಪಾದಕರ ಹತ್ರ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಇನ್ನು ಎರಡನೇದಾಗಿ ಆ ನರ್ಸರಿ ಘಟಕಗಳಲ್ಲಿ ನಿರ್ವಹಣಾ ಕ್ರಮಗಳಾದಂತ ಕೀಟ ಪರದೆ, ದ್ವಿಭಾಗಿಲು ಅಳವಡಿಕೆ ಅಥವಾ ಕಳೆ ನಿಯಂತ್ರಣಗಳ ಬಗ್ಗೆ ಸರಿಯಾಗಿ ನಿರ್ವಹಣೆ ಮಾಡಿದರೆ ಅದನ್ನು ಸಹ ರೈತ ಬಾಂಧವರು ಗಮನಿಸಿ ಸಸಿಗಳನ್ನ ಪಡ್ಕೊಳ್ಬೇಕಾಗ್ತದೆ. ಇನ್ನು ನಂಜು ರೋಗ, ಶಿಲೀಂಧ್ರ ರೋಗ ಕೀಟಗಳ ನಿಯಂತ್ರಣ ಮಾಡಲಿಕ್ಕೆ ಸಸ್ಯ ಸಂರಕ್ಷಣೆಗಳ ಕ್ರಮಗಳನ್ನ ಏನ್ ಅಳವಡಿಸಿಕೊಂಡಿದ್ದಾರೆ ಅದನ್ನು ನೋಡ್ಬೇಕು. ಆ ನರ್ಸರಿ ಉತ್ಪಾದನಾ ಅವಧಿಯಲ್ಲಿ ಅದನ್ನು ಸಹ ನೋಡ್ಬೇಕಾಗ್ತದೆ. ಇಲ್ಲವಾದ್ರೆ ಏನಾಗ್ತದೆ, ಕೆಲವೊಂದು ರಸ ಇರುವಂತ ಕೀಟಗಳು ಒಳಗಡೆ ನುಸುಳಿ ಬಹಳಷ್ಟು ಒಂದು ನಂಜಾಣುಗಳನ್ನ ಹರಡಿರುತ್ತೆ. ಆದ್ರಿಂದ ಇದನ್ನು ಸಹ ರೈತ ಬಾಂಧವರು ಗಮನಿಸಬೇಕಾಗ್ತದೆ. ಇನ್ನು ಸಸಿಗಳಿಗೆ ಸರಿಯಾದ ರೀತಿಯಾಗಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿದಾರ, ದೊಡ್ಡ ಪೋಷಕಾಂಶಗಳಾಗಿರ್ಬೋದು ಅಥವಾ ಸಣ್ಣ ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದಾರ ಅಥವಾ ಎರಡು ಮೂರು ಸಾರಿ ಸಿಂಪಡಣೆ ಮಾಡಿದಾರ ಅನ್ನೋದನ್ನು ಸಹ ರೈತ ಬಾಂಧವರು ತಿಳ್ಕೊಂಡ್ರೆ, ಇಲ್ಲವಾದ್ರೆ ಅದೇನಾಗ್ತದೆ ಒಂದು ನ್ಯೂನತೆಗಳು ಕಂಡು ಬರ್ತದೆ. ಆದ್ರಿಂದ ಅದನ್ನು ಗಮನಿಸಬೇಕಾಗ್ತದೆ. ಇನ್ನು ಯಾವ ವಯಸ್ಸಿನ ಸಸಿಗಳು 25-28 ಬಹಳ ಸೂಕ್ತವಾದಂತ ಸಮಯ, ಆ ಸಮಯದಲ್ಲಿ ನಾವು ಸಸಿಗಳನ್ನ ನರ್ಸರಿಯಿಂದ ತೆಗೆದುಕೊಂಡೋಗಿ ನಾವು ನಾಟಿ ಮಾಡೋದು ಸೂಕ್ತ. ಕೆಲವೊಮ್ಮೆ ಏನಾಗ್ತದೆ, ಆ ಸಸಿಗಳನ್ನ 40 ದಿನ ಆಗಿರುವಂತದ್ದು 45 ದಿವಸ ಆಗಿರುವಂತ ಸಸಿಗಳನ್ನ ಸಹ ಪೂರೈಕೆ ಮಾಡ್ತಾರೆ. ಆದ್ರಿಂದ 15-20 ಇಳುವರಿ ಕುಂಠಿತವಾಗೋದು ನಮ್ಮ ಒಂದು ಸಂಶೋಧನೆಯಿಂದನೇ ಅದು ದೃಢಪಟ್ಟಿದೆ. ಅದರಿಂದ ಗರಿಷ್ಠ ಅಂದ್ರೆ ಒಂದು 30 ದಿವಸದ ಅವಧಿಯ ಸಸಿಗಳು, 25-30 ದಿನದ ಅವಧಿಯ ಸಸಿಗಳು ಬಹಳ ಸೂಕ್ತವಾಗಿರ್ತದೆ. ಅಂತ ಒಂದು ಸಸಿಗಳನ್ನು ನಾಟಿ ಮಾಡೋದ್ರಿಂದ ಉತ್ತಮವಾಗಿ ನಮಗೆ ಬೆಳವಣಿಗೆ ಆಗ್ತದೆ, ಒಳ್ಳೆ ಇಳುವರಿನೂ ಸಹ ಬರುತ್ತೆ. ಇನ್ನು ಮುಖ್ಯವಾಗಿ ಈ ಟೊಮ್ಯಾಟೊ ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವ್ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕಾಗತ್ತೆ ಅಂತ ನಮ್ಮ ರೈತರು? ಸರ್, ನಾವು ಈಗ ಟೊಮ್ಯಾಟೊ ಒಂದು ಸೂಕ್ಷ್ಮವಾದಂತ ಬೆಳೆ. ಈ ಬೆಳೆನ ಬೆಳಿಬೇಕಾದ್ರೆ ಈಗ ಒಂದು ಎಲ್ಲಿ ಟೊಮ್ಯಾಟೊವನ್ನು ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇರ್ತಾರೆ ಅಂತ ಒಂದು ಪ್ರದೇಶದಲ್ಲಿ ನಾವು ಹೆಚ್ಚಿನ ಒಂದು ಗಮನವನ್ನು ಹರಿಸ್ಬೇಕು. ಪ್ರಮುಖವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಯಾಕೆಂದ್ರೆ ಮಣ್ಣು ಪರೀಕ್ಷೆ ನಾವು ಮಾಡಿಸ್ಲಿಲ್ಲ ಅಂದ್ರೆ ನಮಗೆ ಒಂದು ಮಣ್ಣಿನಲ್ಲಿರುವಂತ ಒಂದು ಪೋಷಕಾಂಶಗಳ ಒಂದು ಮಟ್ಟ ಅದು ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ವಿಶ್ಲೇಷಣೆ ಮಾಡಿಸ್ಬೇಕು, ಎಲ್ಲಾ ಮಣ್ಣಿನ ಒಂದು ವಿಶ್ಲೇಷಣೆ ಮಾಡಿಸ್ಕೊಂಡು ನಂತರ ಅದರಲ್ಲಿರುವಂತ ಪೋಷಕಾಂಶಗಳ ಪ್ರಮಾಣ, ಲವಣಾಂಶ ಎಷ್ಟಿದೆ, ರಸಸಾರ ಎಷ್ಟಿದೆ, ಮಣ್ಣು ಅದು ಸೂಕ್ತವಾ ಅಥವಾ ಅಲ್ವಾ ಅನ್ನೋದನ್ನು ಸಹ ಆ ಒಂದು ವರದಿಯಿಂದ ನಮಗೆ ಸಾಬೀತಾಗ್ತದೆ. ಆಮೇಲೆ ಅದರಿಂದ ಆ ಒಂದು ವರದಿಯ ಆಧಾರದ ಮೇಲೆ ಅಥವಾ ವಿಶ್ಲೇಷಣೆಯ ಒಂದು ಆಧಾರದ ಮೇಲೆ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಇದು ನಮ್ಮ ರೈತ ಬಾಂಧವರು ಬಹಳಷ್ಟು ಕಡಿಮೆ ಜನ ಈ ಮಣ್ಣು ಪರೀಕ್ಷೆ ಮಾಡಿಸ್ತಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಆರೋಗ್ಯವನ್ನ ಕಾಪಾಡಲಿಕ್ಕೆ, ನಮ್ಮಲ್ಲಿ ಮಣ್ಣಿನ ಫಲವತ್ತತೆ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಅನುಕೂಲ ಅಂತ ತಿಳಿಸ್ತಾ ಇದ್ದೇನೆ. ಜೊತೆಗೆ ಬೆಳೆ ಪರಿವರ್ತನೆ, ಯಾಕೆ ಇದೊಂದು ಮುಖ್ಯವಾದ ಕ್ರಮ. ಹೌದು, ಬೆಳೆ ಪರಿವರ್ತನೆ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಇದು ಒಂದು ಸೊಲನೇಷಿಯಸ್ ಜಾತಿಗೆ ಸೇರಿದಂತ ಒಂದು ಬೆಳೆ. ಇದಕ್ಕೆ ಟೊಮ್ಯಾಟೊ ಬದನೆ ಜಾತಿಗೆ ಅಂತೀವಿ, ಸೊಲನೇಷಿಯಸ್ ಕುಟುಂಬ ಅಥವಾ ಪ್ರಭೇದಕ್ಕೆ ಸೇರಿದಂತ ಒಂದು ಬೆಳೆ. ಇದು ಯಾವ್ಯಾವಪ್ಪ ಅಂದ್ರೆ ಟೊಮ್ಯಾಟೊ, ಆಲೂಗಡ್ಡೆ, ಬದನೆ, ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ಈ ಐದು ಬೆಳೆಗಳು ಒಂದೇ ಜಾತಿಗೆ ಸೇರಿದಂತ ಬೆಳೆಗಳು. ಒಂದಾದ ನಂತರ ಈ ಬೆಳೆಗಳನ್ನ ಬೆಳೆಯೋದ್ರಿಂದ ಏನಾಗ್ತದೆ, ಅಲ್ಲಿ ರೋಗಾಣುಗಳು ಜಾಸ್ತಿ ಆಗ್ತದೆ, ಆಮೇಲೆ ಹಣ್ಣಿನ ಗುಣಮಟ್ಟ ಬರೋದಿಲ್ಲ, ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಆಮೇಲೆ ವಿಶೇಷವಾಗಿ ಮಣ್ಣಿನ ಒಂದು ಸಮಸ್ಯೆಗಳು ಜಾಸ್ತಿ, ಮಣ್ಣಿನಲ್ಲಿ ಹರಡುವಂತ ರೋಗಗಳ ಸಮಸ್ಯೆ ಜಾಸ್ತಿ ಆಗ್ತದೆ. ಇದನ್ನ ಒಂದು ನಾವು ಸರಿಯಾದ ರೀತಿಯಾಗಿ ನಿರ್ವಹಣೆ ಮಾಡಬೇಕಾದ್ರೆ ನಾವು ಬೆಳೆ ಪರಿವರ್ತನೆ ಮಾಡ್ತೀವಿ. ಯಾವ್ಯಾವ ಬೆಳೆಗಳನ್ನು ಬಳಸ್ಕೋಬೇಕಾಗುತ್ತೆ ಪರಿವರ್ತನೆ ಮಾಡೋದು? ನಾವು ಈಗ ಏನು ಐದು ಬೆಳೆಗಳನ್ನ ಹೇಳಿದೆ, ಬಿಟ್ಟು ಬೇರೆ ಬೆಳೆಗಳು, ಎಲೆಕೋಸ್ ಆಗಿರ್ಬೋದು, ಹೂಕೋಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಅಥವಾ ಈಗ ಏನು ಸೌತೆಕಾಯಿ ಆಗಿರ್ಬೋದು, ಈ ತರದ್ದು ತರಕಾರಿಗಳು ಇನ್ನೂ ಉತ್ತಮ. ಯಾಕೆಂದ್ರೆ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೆಯೋದ್ರಿಂದ, ಉದಾಹರಣೆಗೆ ಬೀನ್ಸ್ ತಾವ್ ಹೇಳ್ದಂಗೆ ಅಥವಾ ಕೌಪಿ, ಅಲಸಂದೆ, ಈ ತರ ಕ್ಲಸ್ಟರ್ ಬೀನ್, ಗೋರಿ ಚಿಕ್ಕಡಿ ಕಾಯಿ ಅಂತ ಹೇಳ್ತೀವಲ್ಲ, ಇದನ್ನೆಲ್ಲ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗುತ್ತೆ, ಒಂದು ನಮಗೆ ಬೆಳೆ ಪರಿವರ್ತನೆಗೆ ಬಹಳ ಪೂರಕವಾಗಿರ್ತದೆ. ಆಮೇಲೆ ಸಾಕಷ್ಟು ಸಾರಜನಕವನ್ನ ಗಾಳಿಯಲ್ಲಿರುವಂತ ಹೀರ್ಕೊಂಡು ಇವತ್ತು ಭೂಮಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಜೈವಿಕ ಗೊಬ್ಬರಗಳ ಬಳಕೆಯಿಂದ ಟೊಮ್ಯಾಟೊ ಬೆಳೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೀರ? ಅದೇ ಇಲ್ಲಿ ಹೆಚ್ಚಾಗಿ ನಾವು ಈಗಾಗಲೇ ತಿಳಿಸಿದಂಗೆ ಟೊಮ್ಯಾಟೊವನ್ನು ಎಲ್ಲಿ ಹೆಚ್ಚು ಪ್ರದೇಶದಲ್ಲಿ ಬೆಳಿತೀವೋ ಅಲ್ಲಿ ಮಣ್ಣಿನ ಅಲ್ಲಿ ಒಂದು ರೋಗಾಣುಗಳ ಸಮಸ್ಯೆ ಜಾಸ್ತಿ ಆಗ್ತದೆ. ಅಂತ ಕಡೆ ಒಂದು ಜೈವಿಕ ಗೊಬ್ಬರಗಳು, ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಈ ಒಂದು ಉಪಯೋಗಿ ಶಿಲೀಂಧ್ರವನ್ನ ಬಳಸ್ಕೋಬೇಕಾಗ್ತದೆ. 1 ಕಿಲೋಗ್ರಾಂ ಟ್ರೈಕೋಡರ್ಮಾ ಶಿಲೀಂಧ್ರವನ್ನು 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಶ್ರಣ ಮಾಡಿ 15 ದಿನಗಳ ಕಾಲ ಅಥವಾ ಹೆಚ್ಚು ಅಂದ್ರೆ 20 ದಿವಸಗಳ ಕಾಲನೂ ಸಹ ನಾವು ಬೇಕಿದೆ ನೆರಳಿನಲ್ಲಿ ಶೇಖರಣೆ ಮಾಡಿ ಪ್ರತಿದಿನ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಸೇರಿಸಿ ಜೊತೆಗೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸಬಹುದು, ಜೊತೆಗೆ ಬೇವಿನ ಹಿಂಡಿಗಳನ್ನು ಸಹ ಅದಕ್ಕೆ ಜೊತೆಗೆ ಸೇರಿಸಿಕೊಂಡು ಅದನ್ನು ಪ್ರತಿದಿನ ಅಥವಾ ಪ್ರತಿ ಎರಡು ದಿನಕ್ಕೆ ಒಂದು ಬಾರಿ ಅದನ್ನು ತಿರುಗಿಸಿ ನೀರನ್ನು ಚಿಮುಕಿಸಿ ಮತ್ತೆ ನಾವು ಬೆಳೆಗೆ ಕೊಡೋದ್ರಿಂದ ಆ ಮಣ್ಣಿನಲ್ಲಿ ಇರುವಂತ ಸಾಕಷ್ಟು ರೋಗಾಣುಗಳನ್ನು ಅದು ಕೊಲ್ಲುತ್ತೆ. ಉದಾಹರಣೆಗೆ ಈ ಏನು ಟೊಮೆಟೋದಲ್ಲಿ ಬರುವಂತ ಕತ್ತುಕೊಳ್ಳಿ ರೋಗ ಅಂತ ಹೇಳ್ತೀವಿ, ಕಾಲರಾಟ್ ಅಂತ ಹೇಳ್ತೀವಿ, ಅದು ಫಿಸಿಯೇರಿಯಂ ಆಗಿರ್ಬೋದು ಅಥವಾ ಸ್ಕ್ಲಿರೋಷಿಯಂ ಆಗಿರ್ಬೋದು ಅಥವಾ ಡ್ಯಾಂಪಿಂಗ್ ಆಫ್ ಅಂತೀವಿ, ಪಿತ್ಪಿತಿಯಂ ರೈಜಾಕ್ಟೋನಿ ಅಂತ, ಈ ಒಂದು ಶಿಲೀಂಧ್ರ ಮಣ್ಣಿನಲ್ಲಿ ಬರುವಂತ ಶಿಲೀಂಧ್ರಗಳನ್ನು ನಾವು ಸಂಪೂರ್ಣವಾಗಿ ಕೊಲ್ಲಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಇದನ್ನು ನಾವು ಪ್ರತಿ ಟೊಮ್ಯಾಟೊ ಬೆಳೆಗಾರರು ಮಣ್ಣಿನಲ್ಲಿ ಸೇರಿಸೋದ್ರಿಂದ ನಾವು ಒಂದು ಏನು ಪರಿಸರ ಸ್ನೇಹಿ ಕ್ರಮದ ಮೂಲಕ ನಾವು ಒಳ್ಳೆ ನಮ್ಮ ಬೆಳೆನೂ ಕೂಡ ಬೆಳೆ ಕಾಪಾಡಬಹುದು, ಮಣ್ಣಿನ ಫಲವತ್ತತೆಯನ್ನು ಸಹ ಬಹಳ ಚೆನ್ನಾಗಿ ಉತ್ತಮವಾಗಿ ಕಾಪಾಡಬಹುದು. ಇನ್ನು ಟೊಮ್ಯಾಟೊದಲ್ಲಿ ಸಾಕಷ್ಟು ತಳಿಗಳಿದ್ದಾವೆ, ನಾವು ತಳಿಗಳ ಆಯ್ಕೆ ಮಾಡುವಾಗ ಏನೇನು ಅಂಶಗಳನ್ನು ಗಮನಿಸಬೇಕಾಗತ್ತೆ, ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ? ಖಂಡಿತವಾಗಿಯೂ. ಈಗ ತಳಿಗಳ ಆಯ್ಕೆ ಅಂತ ಬಂದಾಗ ನಾವು ಮುಖ್ಯವಾಗಿ ಒಂದು ನೆನ್ಪಿಟ್ಕೋಬೇಕು, ನಮ್ಮ ಮಣ್ಣಿನ ಒಂದು ಗುಣ, ಆ ಬೇಸಾಯದ ಸ್ಥಳ ಹೇಗೆ, ರೋಗ ನಿರೋಧಕ ತಳಿಗಳ ಬಗ್ಗೆ, ಋತುಮಾನ ಅಥವಾ ಮಾರುಕಟ್ಟೆಗೆ ಅನುಗುಣವಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೋಬೇಕು. ಬಹಳ ಮುಖ್ಯವಾಗಿ ನಾವು ಹೇಳೋದಾದ್ರೆ ಈಗ ನಮ್ಮ ಮಣ್ಣು, ಉದಾಹರಣೆಗೆ ನಮ್ಮ ಮಣ್ಣು ಸೂಕ್ತವಾಗಿರಬಹುದು, ಆದ್ರೆ ಮಣ್ಣಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಸೊರಗು ರೋಗ ತರುವಂತದ್ದು ಸುಡೋಮೋನಸ್ ಅಂತ ಹೇಳ್ತೀವಿ, ಆ ಒಂದು ಸೂಕ್ಷ್ಮ ಜೀವಿಗಳೇನಾದರೂ ಮಣ್ಣಿನಲ್ಲಿದ್ರೆ ನೀವು ಟೊಮೆಟೊ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಸೊರಗು ರೋಗ ನಿರೋಧಕ ತಳಿಗಳನ್ನು ಬಳಸ್ಕೋಬೇಕಾಗ್ತದೆ. ಕೆಲವು ಕಡೆ ಈ ಜಂತು ಹುಳುಗಳ ಕಾಟ ಇರುತ್ತೆ, ಜಂತು ಹುಳುಗಳದು, ಅದಕ್ಕೂ ಕೆಲವೊಂದು ತಳಿಗಳು ಒಂದು ನಿರೋಧಕ ಶಕ್ತಿ ಇರುವಂತ ತಳಿಗಳನ್ನ ಇವತ್ತು ಬಿಡುಗಡೆ ಮಾಡಿದರೆ ಬೇಸಾಯಕ್ಕೆ ಅಂತ ತಳಿಗಳನ್ನ ನಾವು ಬೆಳೆಸ್ಕೋಬಹುದು. ಉದಾಹರಣೆಗೆ NTDR 1 ಅಂತ ಹೇಳ್ತೀವಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದಂತ ಒಂದು ತಳಿಯನ್ನ ಅಂತದ್ದು ಬೆಳೆಸ್ಕೋಬೇಕಾಗಿದೆ. ಇಲ್ಲವಾದ್ರೆ ಅಂತ ಒಂದು ಸಮಸ್ಯೆಗಳಿರುವಂತ ಮಣ್ಣಿನಲ್ಲಿ ನಾವು ಅದಕ್ಕೆ ಈಗ ಉದಾಹರಣೆಗೆ ಕೋಲಾರ ಮಾರುಕಟ್ಟೆ ಅತಿ ದೊಡ್ಡ ಒಂದು ಮಾರುಕಟ್ಟೆ ಅಂತ ಹೇಳ್ಬೋದು, ಟೊಮೆಟೊ ಮಾರುಕಟ್ಟೆ. ಇಲ್ಲಿಂದ ಸುಮಾರು ನಮ್ಮ ದೇಶದ ನಾನಾ ಭಾಗಗಳಿಗೆ ಇವತ್ತು ಹಣ್ಣು ರವಾನೆ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ದೂರದ ಒಂದು ಸ್ಥಳಗಳಿಗೆ ನಾವು ಹಣ್ಣನ್ನು ರಫ್ತು ಮಾಡಬೇಕಾದ್ರೆ ಹಣ್ಣಿನ ಒಂದು ಗಾತ್ರ ಗಟ್ಟಿಯಾಗಿರಬೇಕು, ಏನೋ ಹೇಳ್ತೀವಿ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ, ತಡ್ಕೋಬೇಕು 3-4 ದಿವಸ ತಡ್ಕೋಂತ ಶಕ್ತಿಗಳು, ಶೇಖರಣಾ ಅವಧಿ ಅಂತ ಅವಧಿ, ಅಂತ ತಳಿಗಳನ್ನ ಇವತ್ತು ಬೆಳಿಬೇಕಾಗಿದೆ. ಉದಾಹರಣೆಗೆ ಅಭಿನವ ಅಂತೇಳಿ ಪ್ರೈವೇಟ್ ಕಂಪನಿ, ಖಾಸಗಿ ಕಂಪನಿಗಳವರು ಮಾಡಿದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಹೌದು ಅರ್ಕ ರಕ್ಷಕ್ ಅಂತ ಬಿಟ್ಟಿದ್ದಾರೆ, ಅತಿ ಹೆಚ್ಚು ಇಳುವರಿ ಕೊಡುವಂತ ತಳಿ, ಜೊತೆಗೆ 3 ರೋಗಗಳಿಗೆ ಇವತ್ತು ನಿರೋಧಕ ಶಕ್ತಿ ಇರುವಂತದ್ದು, ಕಡಿಮೆ ಬೆಲೆಯಲ್ಲಿ ಇಟ್ಕುವಂತದ್ದು, ಆಮೇಲೆ ಅತಿ ಹೆಚ್ಚು ಇವತ್ತು ಶೆಲ್ಫ್ ಲೈಫ್ ಏನೋ ಅದಕ್ಕೆ ಶೇಖರಣಾ ಅವಧಿ ಜಾಸ್ತಿ ಇರೋದ್ರಿಂದ ಅಂತ ತಳಿಗಳು ಇವತ್ತು ನಮ್ಮ ರೈತ ಬಾಂಧವರು ಅಂತ ತಳಿಗಳನ್ನು ಬಳಸ್ಕೊಂಡು ನಮ್ಮ ವರ್ಷ ಪೂರ್ತಿ ಬೆಳೆಯುವಂತ ತಳಿಗಳಾಗಿರ್ತವೆ, ಅಂತದನ್ನ ನಾವು ಮಾಡ್ಕೋಬಹುದು. ಅರ್ಕ ಸಾಮ್ರಾಟ್ ಅಂತ ಕೂಡ ಒಂದು ಅರ್ಕ ಸಾಮ್ರಾಟ್ ಅಂತಿದೆ, ಅದು ಬೆಳಿಬಹುದು, ಅದು ಸ್ವಲ್ಪ ಹಣ್ಣಿನ ಒಂದು ಗಾತ್ರ ದೊಡ್ಡದು, ಅದು ಅಷ್ಟೇ 3 ರೋಗಗಳಿಗೆ ಇವತ್ತು ನಿರೋಧಕ ಶಕ್ತಿ ಇರುವಂತ ಒಂದು ಸಂಕರಣ ತಳಿ. ಇನ್ನು ಮುಖ್ಯವಾಗಿ ನಾವು ಬೇಸಾಯ ಕ್ರಮಗಳಿಗೆ ಬಂದರೆ ಯಾವ ರೀತಿಯಾದಂಥ ಮಣ್ಣು ಈ ಟೊಮೆಟೊ ಬೆಳೆಗೆ ಸೂಕ್ತ ಅಂತೀರ? ಈ ಒಂದು ಬೆಳೆಯನ್ನು ವಿವಿಧ ಬಗೆಯ ಮಣ್ಣುಗಳಲ್ಲಿ ನಾವು ಬೆಳಿಬಹುದಾಗಿದೆ. ಆದರೆ ಪ್ರಮುಖವಾಗಿ ನೀರು ಬಸಿದು ಹೋಗುವಂಥ ಮಧ್ಯಮ ಕಪ್ಪು ಮಣ್ಣು, ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣುಗಳು ಬಹಳ ಸೂಕ್ತವಾಗಿರ್ತವೆ. ನೀರು ನಿಲ್ಲುವಂಥ ಜಾಗ, ತಗ್ಗಾದ ಪ್ರದೇಶ, ಉಳಿ ಮಣ್ಣುಗಳು ಇದಕ್ಕೆ ಸೂಕ್ತವಲ್ಲ. ಈ ಬೆಳೆಗೆ ಮಣ್ಣಿನ ರಸ್ಸಾರ 6-7 ಇರಬೇಕಾಗ್ತದೆ, ಅದು ತುಂಬಾ ಉತ್ತಮವಾದಂಥ ಒಳ್ಳೆಯದು. ಅಂದರೆ ಲವಣಾಂಶ ಉಳಿಯಾಂಶದಿಂದ ಮಣ್ಣು ಮುಕ್ತವಾಗಿರಬೇಕು ಅನ್ನೋ ಮಾತು ನಾವು ಹೇಳ್ತಾ ಇರೋದು. 6-7 ಲವಣಾಂಶ ಇರೋದಿಲ್ಲ, ಇತ ಉಳಿನೂ ಇರುವುದಿಲ್ಲ, ಅಂತ ಒಂದು ತಟಸ್ಥ ಸ್ಥಿತಿಯಲ್ಲಿ ನಾವು ಟೊಮೆಟೊನ ಬೆಳಿಲಿಕ್ಕೆ ಅನುಕೂಲ. ಅಂತ ಒಂದು ಹಂತದಲ್ಲಿ ಗಿಡಗಳಿಗೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳು ಮಣ್ಣಿನಿಂದ ಲಭ್ಯವಾಗ್ತವೆ, ಅದು ಬಹಳ ಮುಖ್ಯ. ಇನ್ನು ಹವಾಗುಣದ ಅಂಶಗಳು ಯಾವ ರೀತಿಯಾಗಿರಬೇಕು ಅಂತೀರಿ? ಇದು ಬಹಳ ಒಂದು ಸೂಕ್ಷ್ಮವಾದಂತ ಬೆಳೆ, ಇದಕ್ಕೆ ಹವಾಗುಣ ಬಹಳ ಮುಖ್ಯವಾದದ್ದು. ಟೊಮೆಟೊ ಬೆಳೆ ಅಧಿಕ ಚಳಿ ಅಥವಾ ಬಿಸಿಲು ಹವಾಗುಣವ ಪ್ರದೇಶದಲ್ಲಿ ಸಮೃದ್ಧಿಯಾಗಿ ಬೆಳೆಯೋದಿಲ್ಲ. ತುಂತುರು ಮಳೆ ಮತ್ತು ಗಾಳಿಯಲ್ಲಿ ಹೆಚ್ಚು ತೇವಾಂಶವಿದ್ದರೂ ಕೂಡ ಇದು ಅಂಗಮಾರಿ ಶಿಲೀಂಧ್ರಗಳಿಗೆ ಬೇಗ ತುತ್ತಾಗ್ತದೆ. ವಾತಾವರಣದಲ್ಲಿ ಅಧಿಕ ತಾಪಮಾನ ಏನಾದರೂ ಇದ್ದಲ್ಲಿ ಒಣ ವಾತಾವರಣ ಅಂತ ಹೇಳ್ತೀವಿ, ಆಗ ಹೂ ಉದುರೋದು ಸಮಸ್ಯೆ. ಸೂರ್ಯನ ಕಿರಣಗಳು ಹಣ್ಣಿನ ಮೇಲೆ ನೇರವಾಗಿ ಹಣ್ಣಿನ ಮೇಲೆ ಬಿದ್ದಾಗ ಆ ಹಣ್ಣುಗಳು ಸೂರ್ಯ ಬಬ್ಬೆ ಅಂತ ಹೇಳ್ತೀವಿ, ಅದು ಸಾಧ್ಯತೆ ಇರುತ್ತೆ. ಹೌದು, ಆ ಸಮಸ್ಯೆಗಳು ಇರ್ತದೆ. ಇದಕ್ಕೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಇದು ಹೆಚ್ಚು ಕಂಡು ಬರ್ತದೆ, ಈ ಬೊಬ್ಬೆ ಇದು. ಆದ್ದರಿಂದ ಬೆಳೆ ಅವಧಿಯಲ್ಲಿ ಅಗಲು ಉಷ್ಣಾಂಶ 28 ಡಿಗ್ರಿ ಇರಬೇಕು, 28. ರಾತ್ರಿ ಉಷ್ಣಾಂಶ 18 ಡಿಗ್ರಿ ಬಹಳ ಸೂಕ್ತವಾದಂಥದ್ದು. ಇಂಥ ಒಂದು ವಾತಾವರಣದಲ್ಲಿ ಬೆಳೆ ಅತ್ಯುತ್ತಮವಾಗಿ ಬರ್ತೈತೆ. ಇನ್ನು ಉಷ್ಣಾಂಶ ಹಗಲಿನಲ್ಲಿನ 32 ಡಿಗ್ರಿ, ರಾತ್ರಿಯಲ್ಲಿ 22 ಡಿಗ್ರಿ ಇದ್ದಾಗ ಅಂತ ಒಂದು ವಾತಾವರಣದಲ್ಲಿ ಹೂ ಬಿಡುವುದು ತುಂಬಾ ಕಡಿಮೆ, ಹೂ ಬಿಡೋದು ತುಂಬಾ ಕಡಿಮೆ ಆಗ್ತದೆ. ಸೂರ್ಯನ ಬೆಳಕು ಈ ಬೆಳೆಗೆ ತುಂಬಾ ಮುಖ್ಯ. ಇದರಿಂದ ನಮ್ಮಲ್ಲಿ ಏನು ಒಂದು ವಿಟಮಿನ್ ಸಿ ಅಂತ ಹೇಳ್ತೀವಲ್ಲ, ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಸಿಡ್ ಅಂತ ಹೇಳಿ ಅದರ ಒಂದು ಉತ್ಪಾದನೆಗೆ ಅನುಕೂಲ ಆಗ್ತದೆ. ಸೂರ್ಯನ ಬೆಳಕು ಬಹಳ ಮುಖ್ಯ. ಹೌದು, ಒಂದು ಪಕ್ಷ ಈ ಒಂದು ಹಗಲಿನ ಉಷ್ಣಾಂಶ 32 ಡಿಗ್ರಿಗಿಂತ ಹೆಚ್ಚಾದಾಗ ಬಣ್ಣ ಕಡಿಮೆ ಆಗ್ತದೆ, ಲೈಕೋಫಿನ್ ಅಂಶಗಳ ತಯಾರಿಕೆಯನ್ನು ಸಹ ನಿಂತು ಹೋಗ್ತದೆ. ಅಂದ್ರೆ ಹಣ್ಣಿನ ಬಣ್ಣ ಸರಿಯಾಗಿ ಕೆಂಪು ಬರಲ್ಲ, ಬಣ್ಣಗೆಡುತ್ತೆ, ಹಳದಿ ಬಂದ್ಬಿಡ್ತೈತೆ. ಅವಾಗ ಮಾರ್ಕೆಟ್ನಲ್ಲಿ ಬೇಡಿಕೆ ಆಕರ್ಷಣೆ ಇರೋದಿಲ್ಲ, ಅದಕ್ಕೆ ಬೆಲೆನೂ ಸಹ ಸ್ವಲ್ಪ ಕಡಿಮೆ ಆಗ್ತೈತೆ. ಇನ್ನ ತಾವು ಆಗ್ಲೇ ತಿಳಿಸಿದ್ರಿ ಅರ್ಕ ರಕ್ಷಕ್ಕು, ಅರ್ಕ ಸಾಮ್ರಾಟು, ಅಭಿನವು, ಸಂಕರ್ಣ ತಳಿಗಳು, ಹೌದು, ಇವನ್ನ ಬಳಸ್ಕೊಂಡು ನಮ್ಮ ರೈತ ಬಾಂಧವರು ಬೇಸಾಯ ಮಾಡಬಹುದು. ಹೌದು, ಮತ್ತೆ ಇನ್ನೂ ಸಾಕಷ್ಟು ತಳಿಗಳಿವೆ. ತಳಿಗಳು ಖಾಸಗಿ ಕಂಪನಿಯಿಂದ ಇವತ್ತು ಬಿಡುಗಡೆ ಮಾಡಿದ್ದಾರೆ, ಜೊತೆಗೆ ನಮ್ಮ ಒಂದು ಸರ್ಕಾರಿ ಸಂಸ್ಥೆಗಳು ಸಹ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡಿದ್ದೇವೆ. ಇವತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಹಳಷ್ಟು ತಳಿಗಳನ್ನು ಇವತ್ತು ಬಿಡುಗಡೆ ಮಾಡಿ ಅವುಗಳನ್ನ ಆಯ್ಕೆ ಮಾಡಿಕೊಂಡು ಇವತ್ತು ರೈತ ಬಾಂಧವರು. ಅಂದ್ರೆ ಇವರು ಮುಖ್ಯವಾಗಿ ಈ ಯಾರು ಸಸಿಗಳನ್ನ ಪೂರೈಕೆ ಮಾಡ್ತಾರೆ ಅವ್ರಿಗೆ ತಿಳಿಸಬೇಕು, ಅವ್ರಿಗೆ ಇಂತಹ ಸಸಿಗಳೇ ಬೇಕು, ಆ ತಳಿ ಸಸಿಗಳನ್ನ ನೀವು ಪೂರೈಕೆ ಮಾಡಬೇಕು ಅಂತ. ಹೌದು, ಇತ್ತೀಚೆಗೆ ಬಹಳಷ್ಟು ನಾವು ಒಂದು ತರಬೇತಿ ಕಾರ್ಯಕ್ರಮಗಳಿಗೆ ವ್ಯಾಪಕವಾಗಿ ಒಂದು ಪ್ರಚಾರವನ್ನು ಸಹ ಕೊಡ್ತಾ ಇದೀವಿ. ಯಾಕೆಂದ್ರೆ ಎಲ್ಲೇ ಹೋದ್ರೂ ಇಂಥ ಒಂದು ತಳಿಗಳನ್ನ ಒಂದು ಕ್ಷೇತ್ರೋತ್ಸವ ಮೂಲಕ ನಾವೇ ನೋಡಿ ಎಷ್ಟು ಆ ಒಂದು ತಳಿಗಳಿಗೆ ಸಾಮರ್ಥ್ಯ ಇದೆ, ಇಳುವರಿ ಮತ್ತು ಗುಣಮಟ್ಟದ ಕೊಡುವಂತ ಸಾಮರ್ಥ್ಯ ಇದೆ ಅಂತ ನೋಡಿ ಇವತ್ತು ಎಲ್ಲಾ ತರಬೇತಿಗಳಲ್ಲಿನೂ ರೈತ ಬಾಂಧವರಿಗೆ ನಾವು ಪರಿಚಯ ಮಾಡಿಸ್ತಾ ಇದೀವಿ. ಇತ್ತೀಚೆಗೆ ಈ ಒಂದು ಅರ್ಕ ಸಾಮ್ರಾಟ್ ಮತ್ತು ಅರ್ಕ ರಕ್ಷಕ. ಹೌದು, ಇನ್ನ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಅಂತೀರ ಟೊಮೆಟೊ ಬೇಸಾಯಕ್ಕೆ? ಈಗ ಒಂದು ಭೂಮಿ ತಯಾರಿಕೆ ಸಾಮಾನ್ಯವಾಗಿ ಎಲ್ಲಾ ಒಂದು ಬೆಳೆಗಳಿಗೆ ಮಾಡದಂತೆ ನಾವು ಇದಕ್ಕೂ ತಯಾರಿಕೆ ಮಾಡ್ಕೋಬೇಕಾಗ್ತದೆ. ಆಳವಾಗಿ ಒಂದು ಉಳುಮೆ ಮಾಡಬೇಕಾಗ್ತದೆ, ಯಾಕೆಂದ್ರೆ ಬಹಳಷ್ಟು ಬೇರುಗಳು ಹಾಳಕ್ಕೋಗ್ತದೆ. ಎಂಟೆಗಳು ಒಡೆದು ಭೂಮಿಯನ್ನು ಅದ ಮಾಡಿ ನಿರ್ದಿಷ್ಟಪಡಿಸಿದ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ನಾವು ಸೇರಿಸಬೇಕಾಗ್ತದೆ ಭೂಮಿ ಸಿದ್ಧತೆ ಸಮಯದಲ್ಲಿ. ಹೌದು ಹೌದು, ಬೇವಿನ ಹಿಂಡಿ ಅರ್ಧ ಪ್ರಮಾಣ ಮಣ್ಣಿನಲ್ಲಿ ನಾವು ಚೆನ್ನಾಗಿ ಬೆರೆಸಬೇಕಾಗ್ತದೆ. ಉದಾಹರಣೆಗೆ ಬೇವಿನ ಹಿಂಡಿ ಅಂದರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಶಿಫಾರಸಿನ ಆಧಾರದ ಮೇಲೆ 1 ಹೆಕ್ಟೇರ್ಗೆ 750 ಕೆಜಿ ಅಥವಾ 1 ಎಕರೆ ಪ್ರದೇಶಕ್ಕೆ 300 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಸೇರಿಸಬೇಕು ಅಂತ. ಅದರಲ್ಲಿ ಅರ್ಧ ಪ್ರಮಾಣವನ್ನ ನಾವು 150 ಕೆಜಿ ಎಕರೆಗೆ ಅರ್ಧ ಪ್ರಮಾಣವನ್ನ ನಾವು ಒಂದು ಭೂಮಿ ಸಿದ್ಧತೆ ಸಮಯದಲ್ಲೇ ಮಣ್ಣಿಗೆ ಸೇರಿಸೋದ್ರಿಂದ ಅದರಲ್ಲಿರುವಂತಹ ಸಾಕಷ್ಟು ರೋಗಾಣುಗಳನ್ನ ನಾವು ನಿಯಂತ್ರಣ ಮಾಡಬಹುದಾಗಿದೆ. ಜೊತೆಗೆ ಕೊಟ್ಟಿಗೆ ಗೊಬ್ಬರ ಅಂತ ಸೇರಿಸಲೇಬೇಕಾಗುತ್ತೆ, ಸಂಪೂರ್ಣವಾಗಿ ನಾವು ಸೇರಿಸಬೇಕಾಗ್ತದೆ, ನಂತರ ಅದಾಗೋದಿಲ್ಲ. ಜೊತೆಗೆ ಅಂತರವನ್ನ ನಾವು ಮತ್ತು ಸಾಲು ಮತ್ತು ಏನು ಬದುಗಳನ್ನ ಮಾಡಬೇಕು, ದಿಂಡುಗಳು ಅಂತೀವಲ್ಲ, ಹೌದು, ಬದು ಮತ್ತು ಮಾಡೋದ್ರಿಂದ ಬದು ಮತ್ತು ಕಾಲುವೆಗಳು ಇಲ್ಲಿ ನಾವು ಒಂದು ಸಾಲಿನಿಂದ ಸಾಲಿಗೆ ಕನಿಷ್ಠ ನಾವು ಒಂದು 4 ಅಡಿ ಆದ್ರೂ ಕೊಡಬೇಕಾಗ್ತದೆ. ಉದಾಹರಣೆಗೆ ನಾನು ಅರ್ಕ ರಕ್ಷಕ ಸಾಮ್ರಾಟ್ ಅಂತ ಹೇಳಿದೆ, ಅತಿ ಹೆಚ್ಚು ಒಂದು ಬೃಹದಾಕಾರವಾಗಿ ಗಿಡಗಳು ಬೆಳೀತವೆ, ಮತ್ತು ಅತಿ ಹೆಚ್ಚು ಇಳುವರಿ ಕೊಡೋದ್ರಿಂದ ಒಂದು 4 ಅಡಿ ಆದ್ರೂ ಕೊಡಬೇಕಾಗ್ತದೆ ಅಂತರನ. ಹೌದು, ಕೆಲವೊಂದು ರೈತರು ಏನ್ ಮಾಡ್ತಾರೆ 2.5 ಅಡಿ 3 ಅಡಿ ಕೊಡ್ತಾ ಇದಾರೆ, ಒಂದು ಬದುವಿನ ಇನ್ನೊಂದು ಬದುಗೆ ಅಷ್ಟು 4 ಅಡಿ ಇರಬೇಕು, ಕನಿಷ್ಠ 4 ಅಡಿ ಇದ್ರೆ ಒಳ್ಳೆ ಗಾಳಿ ಸರಾಗುವಾಗಾಡುತ್ತೆ, ರೋಗದ ಸಮಸ್ಯೆ ಬರೋದಿಲ್ಲ. ಆಮೇಲೆ ಒಂದು ಅಂತರ ಬೇಸಾಯಗಳನ್ನ ಔಷಧಿ ಹೊಡಿಯಕ್ಕಾಗ್ಲಿ ಹಣ್ಣು ಕೀಳಲಿಕ್ಕಾಗ್ಲಿ ಎಲ್ಲಕ್ಕೂ ಅನುಕೂಲ ಇರುತ್ತೆ, ಅದು ಬಹಳ ಮುಖ್ಯ. ಆಮೇಲೆ ಗಿಡದಿಂದ ಗಿಡಕ್ಕೆ ಕನಿಷ್ಠ 1.5 ಅಡಿ ಇರಲೇಬೇಕು, ಯಾಕೆಂದ್ರೆ ಇದು ಬಹಳ ಬೃಹದಾಕಾರವಾಗಿ ಬೆಳೀತದೆ ಗಿಡ. ಆದ್ರಿಂದ ಇನ್ನ ಸಸಿಗಳನ್ನ ನಾಟಿ ಮಾಡುವಾಗ ತಾವು ತಿಳಿಸಿದಾಗೆ ಈಗ ಬದುಗಳನ್ನೇ ನಾವು ಮಾಡ್ಕೊಂಡಿರ್ತೀವಿ 4 ಅಡಿಗೆ. ಹೌದು, ಇನ್ನ ಸಸಿನ ಸಸಿಗೆ 1.5 ಅಡಿ ಅಂತ, 1.5 ಅಡಿ ಅಂತರದಲ್ಲಿ ಕನಿಷ್ಠ ಕನಿಷ್ಠ ಕನಿಷ್ಠ ಹೆಚ್ಚಂದ್ರೆ 2 ಅಡಿ ಸಾಕು. ಅಲ್ಲಿ ನಾಟಿ ಮಾಡುವಾಗ ಏನಾದರೂ ವಿಶೇಷವಾದ ಎಚ್ಚರಿಕೆ ವಹಿಸಬೇಕಾಗತ್ತೆ? ಅಲ್ಲಿ ನಾಟಿ ಮಾಡುವಾಗ ಮುಂಚೆ ನಾವು ಏರುಮಡಿಗಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತೇನು ಪೇಡ್ರೋ ಸಿಸ್ಟಮ್ ಜೋಡಿ ಸಾಲು ಪದ್ಧತಿನಲ್ಲಿ ಮಾಡಬಹುದಾಗಿದೆ, ಅಥವಾ ಒಂದೇ ಸಿಂಗಲ್ ರೋ ನಲ್ಲಿ ಮಾಡಬಹುದಾಗಿದೆ. ಎತ್ತರ ಏರುಮಡಿಗಳನ್ನ ಮಾಡಿಕೊಂಡು ಅದಕ್ಕೆ ನಾವು ಮಲ್ಚಿಂಗ್ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಅದನ್ನ ಹಾಕೋದ್ರಿಂದ ನಮಗೆ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಆಮೇಲೆ ಮಣ್ಣಿನಲ್ಲಿರುವಂತಹ ಎಲ್ಲಾ ಒಂದು ಪೋಷಕಾಂಶಗಳು ಯಾವುದೇ ಪೋಲಾಗದಂತೆ ನಾವು ನೋಡ್ಕೋಬಹುದು. ಆಮೇಲೆ ನೀರನ್ನು ಸಹ ನಾವು ಆವಿಯಾಗದಂತೆ ನಾವು ನೋಡ್ಕೊಂಡು ಇವತ್ತು ಬೆಳೆನ ಉತ್ತಮವಾಗಿ ಬೆಳಿಬಹುದು. ಯಾಕೆಂದ್ರೆ ಇತ್ತೀಚೆಗೆ ಎಲ್ಲಿ ಟೊಮೆಟೊ ಬೆಳಿತೀವಿ ಅಥವಾ ತರಕಾರಿಗಳು ಅಲ್ಲಿ ಒಂದು